ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ. ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭಿ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಸೇ ಭೀ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಕೃಷಿ. ಈ ವಿಷಯವಾಗಿ ಜೋಯಿಡಾ ರಾಮನಗರದ ಮಹಾದೇವ್ ಲಕ್ಷ್ಮಣ್ ಪಾಲೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಮಹಾದೇವ್ ಲಕ್ಷ್ಮಣ್ ಪಾಲೇಕರ್ ಇದ್ದಾರೆ. ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ಅಂದ್ರೆ ಅನೇಕ ತೋಟಗಾರಿಕಾ ಬೆಳೆಗಳನ್ನ ಜೊತೆ ಜೊತೆಯಾಗಿ ಬೆಳೆಯುವುದು ಮತ್ತೆ ಅದಕ್ಕೆ ಪೂರಕವಾದಂತಹ ಉಪಕಸಬುಗಳನ್ನು ಕೂಡ ಅಳವಡಿಸಿಕೊಳ್ತಾ ಇದ್ದಾರೆ. ಅವರ ಕೃಷಿ ಅನುಭವ ಕೇಳೋಣ. ನಮಸ್ಕಾರ ಮಾದೇವ್. ನಮಸ್ಕಾರ ಸರ್. ನಾನು ಅಡಿಕೆ ತೋಟ, ಅದರ ಜೊತೆಯಲ್ಲಿ ಬಾಳೆ, ಕಾಳುಮೆಣಸು, ಏಲಕ್ಕಿ, ಇವೆಲ್ಲ ತೆಂಗು, ಆಮೇಲೆ ಕೋಕಮ್ ಇವೆಲ್ಲ ಮಾಡಿದ್ದೇನೆ ಸರ್. ಬಾಳೆಯಲ್ಲಿ ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಇನ್ಕಮ್ ಬರ್ತಾ ಇದೆ. ಈ ಕೋವಿಡ್ ಇದರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ, ಅಂದರೆ ಮಾರ್ಕೆಟಿಂಗ್ ಸ್ವಲ್ಪ ತೊಂದರೆ ಆಗಿದೆ, ರೇಟ್ ಇಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಡಿಕೆ ಈಗ ಸದ್ಯ 5 ವರ್ಷ ಆಯಿತು, ಈ ವರ್ಷ ಫಲ ಬಿಡ್ಲಿಕ್ಕೆ ಚಾಲು ಆಗಿದೆ. ತೆಂಗನ್ನು ಬಿಡ್ಲಿಕ್ಕೆ ಚಾಲು ಆಗಿದೆ. ಏಲಕ್ಕಿ ಮತ್ತು ಕಾಳುಮೆಣಸು ಈಗ ಹಚ್ಚಿದ್ದೇನೆ, ಅದು ನೀನು ಬಿಡ್ತಾ ಇಲ್ಲ. ಇಷ್ಟು ಒಂದೇ ಎಕರೆದೊಳಗೆ, ಇಷ್ಟೇ ಎಕರೆದೊಳಗೆ ಎಲ್ಲ ಬೆಳೆಗಳನ್ನು ಒಂದೇ ಕಡೆ ಅಳವಡಿಸಿದ್ದಲ್ಲ? ಹಾಂ, ಮಿಕ್ಸ್ ಆಗಿ ಮಾಡಿದ್ದೀನಿ ಸರ್. 5-4 ಎಕರೆಯಲ್ಲಿ ಮಾಡಿದ್ದೀನಿ, 1 ಎಕರೆಯಲ್ಲಿ ಭತ್ತ ಇದೆ. ಪ್ಲಸ್ ಫಿಶ್ ಫಾರ್ಮಿಂಗ್ ಮಾಡುವ ಅಂತೇಳಿ ಮಾಡಿದ್ದೆ, ಅದು ಬಟ್ ಸಕ್ಸಸ್ ಆಗಿಲ್ಲ. ಒಂದು 10 ಗಂಟೆಯಲ್ಲಿ ಮಾಡಿದ್ದೆ. ಅಂದ್ರೆ ಒಟ್ಟು 4 ಎಕರೆ ಇದೆ, ಇವೆಲ್ಲಾನು ಜೊತೆಗೆ 5 ಎಕರೆ ಇದೆ, ಹೊಲ 5 ಎಕರೆ ಇದೆ, ಅದರಲ್ಲಿ ತೋಟ ಮಾಡಿದ್ದು 4 ಎಕರೆಯಲ್ಲಿ. ಈಗ ಪ್ಲಾನ್ ಮಾಡ್ಕೊಳ್ಳುವಾಗ ಈ ತೆಂಗು ಎಲ್ಲಿ ಹಾಕ್ಬೇಕು, ಅಡಿಕೆ ಹೆಂಗ್ ಹಾಕ್ಬೇಕು, ಅದ್ರ ಮಧ್ಯೆ ಬಾಳೆ ಹೆಂಗ್ ಹಾಕ್ಬೇಕು, ಇದೆಲ್ಲ ಹೆಂಗ್ ಮಾಡಿದ್ದು ಪ್ಲಾನ್? ಪ್ಲಾನಿಂಗ್ ಅಂದ್ರೆ ತೆಂಗು ಫುಲ್ ಸೈಡಿಂದ ಹಾಕಿದ್ದೀನಿ ಸರ್, ಕೊಕಮ್ಮನು ಸೈಡಿಂದ ಇದೆ, ಅಡಿಕೆ 9x9. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಮ್ಮ ಮಹೇಶ್ ನಾಂದ್ರೇಕರ್ ನಮ್ಮ ಸರ್ ಇದಾರೆ, ಅವ್ರ ಕಡೆಯಿಂದ ಸ್ವಲ್ಪ ಮಾಹಿತಿ ತಗೊಂಡು ಅದು ಮಾಡಿದ್ದೀನಿ. ಅದ್ರ ಮಧ್ಯದಲ್ಲಿ ಬಾಳೆ ಇದೆ ಸರ್. ಪ್ರಾರಂಭದಲ್ಲಿ ಅಡಿಕೆ ಒಳಗೆ ಸಹಜವಾಗಿ ಬಾಳೆ ಹಾಕ್ತೇವೆ, ಅದೇ ಕಂಟಿನ್ಯೂ ಮಾಡಬಾರ್ದ? ಇಲ್ಲ ಸರ್, ಅದು ಈಗ ಸದ್ಯ ದೊಡ್ಡ ಅಡಿಕೆ ಆಗಿದ್ದು ಫಲ ಬಿಡ್ಲಿಕ್ಕೆ ಚಲೋ ಆಗಿದೆ, ಅದರಲ್ಲಿ ಕಡಿಮೆ ಮಾಡಿದ್ದೀನಿ. ಈಗ ಸಣ್ಣದು ಒಂದು ಸ್ವಲ್ಪ ಇದಾವೆ, 1-1.5 ಎಕರೆ, ಅದರಲ್ಲಿ ಬಾಳೆ ಇದಾವೆ ಸರ್. ಅವಾಗ ಹಾಕಿದ್ದೆ ಅದೇ ಮರಿ ಒಡೆದು ಬರ್ತಾ ಇದೆ. ಹಾಂ, ಅದೇ ಮರಿ ಒಡೆದು ಬರ್ತಾ ಇದೆ ಸರ್. ಎಷ್ಟು ಬಾಳೆ ಉತ್ಪಾದನೆ ಆಗುತ್ತೆ ಸರ್? 1 ಎಕರೆಗೆ 1 ಲಕ್ಷದ ಮ್ಯಾಲೆ ಹೋಗ್ತದೆ ಸರ್. ನಾವು ಕಷ್ಟಪಟ್ಟು ಇದು ಮಾಡಿದರೆ 1 ಲಕ್ಷದ ಮ್ಯಾಲೆ ಹೋಗ್ತದೆ ಇನ್ಕಮ್ ಇಯರ್ಲಿ. ಅಂದ್ರೆ ಅಡಿಕೆ ಬೆಳೆದಂಗೆಲ್ಲ ಇದ್ರ ಇಳುವರಿ ಕಡಿಮೆ ಹಾಕೊಂತ ಬರ್ತಾ? ಅಡಿಕೆ ಅಂದ್ರೆ ಸ್ವಲ್ಪ ಏನಾಗ್ತದೆ, ನಾವು ಬಾಳೆ ಕಡಿಮೆ ಮಾಡಬೇಕಾಗ್ತದೆ, ಅದರಲ್ಲಿ ಗಾಳಿ ಸ್ವಲ್ಪ ಓಡಾಡ್ಲಿಕ್ಕೆ ಜಾಸ್ತಿ ಬೇಕಾಗ್ತದೆ, ಅದಕ್ಕಾಗಿ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಬಾಳೆ. ಆದರೂ ಇಡ್ಬೋದು, ಪೂರ್ತಿಯಾಗಿ ತೆಗಿಬೇಕಂತ ಅವಶ್ಯಕತೆ ಇಲ್ಲ, ಬಟ್ ಇಡ್ಬೋದು. 50% ಆದರೂ ತೆಗಿಬೇಕಾಗ್ತದೆ. ಬಿಸಿಲು ಸಿಗುತ್ತಾ ಅದಕ್ಕೆ? ಬಿಸಿಲು ಸಿಗ್ತದೆ ಸರ್, ಬಿಸಿಲ್ದು ಏನು ಸಮಸ್ಯೆ ಇಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟು ಸಿಗುತ್ತೆ? ಹೌದು, ಸಿಗ್ತದೆ ಸರ್. ಈಗ ಬಾಳೆ ಮೇಲ್ಗಡೆ ಅಡಿಕೆ ಹೋಗ್ಬಿಟ್ಟಿದ್ದಾವೆ ಸರ್. ಅದೇ ಅಡಿಕೆ ಮೇಲೆ ಹೋದಾಗ ಅದಕ್ಕೆ ಬಿಸಿಲು ಕಡಿಮೆ ಆಗು ಅಂತ ಬರ್ತಾ? ಯಾ ಹೌದು, ಇದಕ್ಕೆ ಬಾಳೆಗೆ ಬಾಳೆಗೆ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಅದು ಏನಾಗ್ತದೆ, ನಾವು ಬಿಸಿಲು ಎಷ್ಟು ತಾಗೋದಿಲ್ಲಲ್ಲ, ಅದು ಎತ್ತರ ಹೋಗ್ಲಿಕ್ಕೆ ಚಲೋ ಆಗ್ಬಿಡ್ತದೆ, ಬಾಳೆನೂ ಉದ್ದ ಬೆಳೀತದೆ ಒಂದು ಸ್ವಲ್ಪ. ಅದನ್ನ ಮತ್ತೆ ಅದೊಂದು ಸಮಸ್ಯೆ ಆಗಲ್ಲ ನಿಮಗೆ? ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಸರ್, ಈಗ 5 ವರ್ಷ ರನ್ನಿಂಗ್ ಇದೆ, ಅದಕ್ಕಾಗಿ ಒಂದು ಸ್ವಲ್ಪ 50% ತೆಗೆದಿದ್ದೀನಿ, ಈಗ 50% ಇದಾವೆ ಸರ್ ಬಾಳೆ. ಆಮೇಲೆ 3 ವರ್ಷ ಏನಾಗಿದಾವೆ ಅದರಲ್ಲಿ ಟೋಟಲ್ ಇದಾವೆ ಸರ್ ಬಾಳೆ. ಮತ್ತೆ ಕಾಳುಮೆಣಸು ಎಲ್ಲ ಗಿಡಕ್ಕೂ ಹಬ್ಸಿದ್ದು ಅಥವಾ ಕೆಲವೊಂದಿಷ್ಟು? ಈ ಕೆಲವೊಂದಷ್ಟೇ ಹಬ್ಸಿದ್ದೇನೆ ಸರ್, ಒಂದು 200 ಸಸಿ ತಂದಿದ್ದೇನೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಶಿರ್ಸಿಯಿಂದ, ಅದರದೇ ಈಗ ಮತ್ತೆ ನಾವು ರೆಡಿ ಮಾಡ್ಬೇಕಂತೇಳಿ ಒಂದು ಕೆಲವೊಂದಷ್ಟು ಹಚ್ಚಿದ್ದೀನಿ ಸರ್, ಅದರದೇ ಕಟ್ ಮಾಡಿ ಈಗ ನಾವು ಹೊಸದಾಗಿ ಮಾಡ್ಬೇಕು ಪ್ಲಾಂಟೇಶನ್ ಅಂತೇಳಿ. ಅಂದ್ರೆ ಕಸಿ ಕಟ್ಟಿದ ಸಸಿ ಏನು ತಂದಿದ್ದ? ಇಲ್ಲ ಸರ್, ನಾರ್ಮಲ್ಲೇ ಹಂಗೆ ತಂದಿದ್ದೆ ಸರ್, ಕಸಿ ತರಲಿಲ್ಲ. ಅದೇನು ಹೆಚ್ಚು ಮಳೆ ಆದಂತ ಸಂದರ್ಭದೊಳಗೆ ಬೇರೆ ಬೇರೆ ರೋಗಕ್ಕೆ ತುತ್ತಾಗೋದು, ಸೊರಗುರುವುದ ಅಂತ ಬರೋದು, ಹಂಗೇನಾಗಿಲ್ಲ? ಅಂಥದ್ದೇನು ಪ್ರಾಬ್ಲಮ್ ಆಗಿಲ್ಲ ಸರ್, ಬಟ್ ನಾನು 10 ವರ್ಷ ಏನಾಯ್ತು, ನನಗೂ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಕಾರಣದಿಂದ, ಬುಡದಲ್ಲಿ ನೀರು ನಿಂತಾಗ ಅದು ಒಂದು ಸ್ವಲ್ಪ ಕೊಳತೋಯ್ತು. ಕಡೆಗೆ ನಮ್ಮ ಇಲ್ಲಿ ಅನಂತ್ ಕಿತ್ತೂರ್ ಅಂತೇಳಿ ಹಾರ್ಟಿಕಲ್ಚರ್ನವರು ಇದ್ರು, ಅವ್ರು ಹೇಳಿ ಅವ್ರು ತೊಗೊಂಡೋಗಿ ತೋರಿಸಿದಾಗ ಅವ್ರು ಹೇಳಿದರು ಇದಕ್ಕೆ ನೀರು ನಿಲ್ಬಾರ್ದು, ಆ ವ್ಯವಸ್ಥೆ ಒಂದು ಮಾಡಿಕೊಡ್ರಿ ಅಂತೇಳಿ ಅವ್ರು ಹೇಳಿದ್ರು ಸರ್. ಅದ್ರ ನಂತರ ಏನು ಸಾಯಿಲಿಲ್ಲ ಸರ್ 2 ವರ್ಷ. ಯಾವ ಗಿಡಕ್ಕೂ ನೀರು ನಿಲ್ಬಾರ್ದು ಅಲ್ಲ? ಹೌದೌದು ಸರ್. ಅದಕ್ಕೆ ಬಸ್ಸಿಗಲ್ವೆ ಅಂತ ಬಸ್ಸಿಗಲ್ವೆ ಇದೆ, ಎಲ್ಲ ಟ್ರೆಂಚ್ಗಳೆಲ್ಲ ಹೊಡೆದಿದೆ, ಬಟ್ ಅದು ಹಚ್ಚಬೇಕಾದ್ರೆ ಒಂದು ಸ್ವಲ್ಪ ಎಲ್ಲಾದರೂ ತಗ್ಗಿದ್ದಾಗ ಅದು ಸ್ವಲ್ಪ ಕೊಳ್ತೋದು. ಅಡಿಕೆ ಆರೋಗ್ಯಪೂರ್ಣವಾಗಿ ಬಂದವ, ದಷ್ಟಪುಷ್ಟವಾಗಿ ಬೆಳೆದವ? ಹೌದು ಸರ್, ಅಡಿಕೆ ಚೆನ್ನಾಗಿದ್ದಾವೆ. ಆ ಲೆಕ್ಕದಲ್ಲಿ ನಾವು ಇಬ್ರು ಒಂದೇ ಸತಿ ಪ್ಲಾಂಟೇಶನ್ ಏನು ಮಾಡಿದ್ವಿ, ಆ ಪ್ಲಾಂಟೇಶನ್ ನೋಡಿದ್ರೆ ನಂದು 100% ಸಕ್ಸಸ್ ಇದೆ ಅಂತ ಕಾಣ್ತಾ ಇದೆ ಸರ್ ನನಗೆ. ಅಂದ್ರೆ ಈ ಮಣ್ಣು ಇಲ್ಲಿ ವಾತಾವರಣ ಎಲ್ಲ ಸೂಕ್ತ ಆಗಿದೆ ಅದಕ್ಕೆ? ವಾತಾವರಣ ಮಣ್ಣು ಅನ್ನೋಕ್ಕಿಂತ ನಾವು ಕಷ್ಟ ಪಡೋದು ದೊಡ್ಡದು ಮಾತು. ನಾವು ಕಷ್ಟ ಹೆಂಗೆ ಪಡ್ತೀವಿ, ಅದಕ್ಕೆ ಹೆಂಗೆ ಫುಡ್ ಕೊಡ್ತೀವಿ, ಅದ್ರ ಮೇಲೆ ಬರೋದು ಸರ್. ವಾತಾವರಣದ ಮ್ಯಾಗೆ ಏನಿಲ್ಲ, ಎಲ್ಲ ಕಡೆನೂ ಬರ್ತದೆ. ಈಗ ಒಂದು ಜನರದ ಅನುಭವ ಏನಿದೆ, ಈಗ ನಮ್ಮ ಕಡೆ ಎಲ್ಲಿ ಫಾರೆಸ್ಟ್ ಥಿಂಕ್ ಫಾರೆಸ್ಟ್ ಇದ್ದ ಜಾಗದಲ್ಲೇನೆ ಅಡಿಕೆ ಬರ್ತದೆ ಅನ್ನುವಂಥದ್ದು ಒಂದು ಭಾವನೆ ಎಲ್ಲರದು. ನಾವು ಆ ಚಿತ್ರದುರ್ಗ ಸೈಡ್ ಹೋದಾಗ ಆ ಕಡೆನೂ ಅಡಿಕೆ ಬರ್ತಾ ಇದ್ದಾವೆ, ಮತ್ತು ನಾವು ಯಾಕೆ ಮಾಡಬಾರ್ದು? ನಮ್ಮ ಸರ್ ಅವರು ಕೇಳಿದ್ರಣ್ಣ, ಏ ಅದನ್ನೆಲ್ಲ ಮರ್ತು ಬಿಡು, ನೀನು ಹಚ್ಚಿ ನೋಡು ಅಂತೇಳಿ. ಆ ಟೈಮಿಗೆ ನಾವು ಅದನ್ನು ವಿಚಾರ ಮಾಡಿದ್ವಿ, ಇಲ್ಲಿ ಮಾಡಿ ನೋಡುವ ಅಂತೇಳಿ. ಇಳುವರಿ ಎಷ್ಟರ ಮಟ್ಟಿಗೆ ಬರ್ತದೆ ಅಂದ್ರೆ ಇನ್ನೊಂದು 2 ವರ್ಷದಲ್ಲಿ ಗೊತ್ತಾಗ್ತದೆ, ಬಟ್ ಅಡಿಕೆ ಮಾತ್ರ ದಷ್ಟಪುಷ್ಟವಾಗಿ ಚೆನ್ನಾಗಿದೆ ಸರ್. ನಮ್ಮ ಕಷ್ಟನೂ ಮುಖ್ಯ. ಹಾಂ, ನಮ್ಮ ಕಷ್ಟ ಮುಖ್ಯ. ಏನೇನು ಕಷ್ಟಪಟ್ಟಿದ್ದು? ಫಸ್ಟ್ ಸ್ಟಾರ್ಟಿಂಗಿಂದ ನಾನು ಗೊಬ್ಬರ ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿದ್ದೀನಿ, ಅದಕ್ಕೆ ತಗ್ಗೆಲ್ಲ ಹೊಡಿಬೇಕಂದ್ರೆ 2x2 ತಗ್ಗು ಹೊಡೆದು ಹಚ್ಚಿದೆ. ಆಮೇಲೆ ಅಡಿಕೆ ತರಬೇಕಾದ್ರೆ ಒಳ್ಳೆ ಅಡಿಕೆ ಕ್ವಾಲಿಟಿ ನಮ್ಮ ಗುಂದದಿಂದ ತಂದಿದ್ದೆ, ಟಿ ಕೆ ದೇಸಾಯಿ ಅಂತೇಳಿ ಒಬ್ರು ಇದ್ದಾರೆ, ಅವ್ರ ಕಡೆ ನಿಮ್ಗೆ ಬೀಜಕ್ಕೆ ಅಡಿಕೆ ಬೇಕಂತ ಹೇಳಿದ ಕೂಡಲೇ ಅವರು ಒಳ್ಳೆ ಅಡಿಕೆ ಕೊಟ್ಟಿದ್ದರು, ಅದನ್ನು ತಂದು ನಾನೇ ಸ್ವತಃ ಸಸಿ ಮಾಡಿ ನಾನು ಹಚ್ಚಿದ್ದೀನಿ ಸರ್. ಬೀಜ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ, ಏನಿರಬೇಕು ಗುಣ ಅದರಲ್ಲಿ? ಸ್ವಲ್ಪ ರೌಂಡ್ ಆಗಿರಬೇಕು, ದಪ್ಪ ಇರಬೇಕು, ಆ ಲೆಕ್ಕದಲ್ಲಿ ತಂದಿದ್ದೆ. ತಳಿ ಕೂಡ ಮುಖ್ಯ. ತಳಿ ಲೋಕಲ್ಲೇ ಹಚ್ಚಿದ್ದೀನಿ ಸರ್, ನಾನು ಮಂಗಲ ಅಡಿಕೆದು ಒಂದು 200 ಸಸಿ ತಂದಿದ್ದೆ ಸರ್ ಇದರಿಂದ ಉಡುಪಿಯಿಂದ, ಬಟ್ ಅದು ನನಗೆ ನಮ್ಮ ಕಡೆ ನಾನು ತಾಲೂಕು ಮಟ್ಟದಲ್ಲಿ ಸಮಗ್ರ ಕೃಷಿಯಲ್ಲಿ ನನಗೆ ಅವಾರ್ಡ್ ಬಂದಾಗ ಆ ಟೈಮಿಗೆ ಇನ್ಸ್ಪೆಕ್ಷನ್ಗೆ ಅಂತೇಳಿ ಶಿರ್ಸಿಯಿಂದ ಮತ್ತು ಕಾರವಾರದಿಂದ ಸೈಂಟಿಸ್ಟ್ ಬಂದಿದ್ದರು. ಅವ್ರು ಹೇಳಿದ ಲೆಕ್ಕದಲ್ಲಿ ಆ ಅಡಿಕೆ ಫಲ ಕೊಡ್ಲಿಕ್ಕೆ ಚಾಲೂ ಆಗಿಲ್ಲ ಸರ್, ಮತ್ತು ಅಡಿಕೆನೂ ಅಷ್ಟು ಗ್ರೋತ್ ಆಗಿ ಬಂದಿಲ್ಲ ಮರಾನು. ಅವ್ರು ಹೇಳಿದರು, ಮಾದೇವರ ನೀವು ಏನು ಟೆನ್ಷನ್ ಮಾಡಿಬಿಟ್ರಿ, ಇದು ಒಳ್ಳೆ ಬರ್ತದೆ ಇಲ್ಲಿ ಅಂತೇಳಿ, ಬಟ್ ಅದು ನನಗೆ ಲೈಕ್ ಆಗಲಿಲ್ಲ. ಅದಕ್ಕಾಗಿ ನಾನು ಲೋಕಲ್ ಏನು ಬೆಳೆಸಿದ್ದೇನೆ ಅದು ಒಳ್ಳೆ ರೀತಿಯಲ್ಲಿ ಬಂದಿದೆ. ಇದಕ್ಕೆ ಹೇಗೆ ಕಷ್ಟಪಟ್ಟರೆ ಅದಕ್ಕೂ ಕೂಡ ಅಷ್ಟೇ ಕಷ್ಟ? ಸೇಮ್ ಸೇಮ್, ಅದು ಮಧ್ಯದಲ್ಲೇ ಈಗ 2.5 ಎಕರೆ ಸ್ಟಾರ್ಟಿಂಗಲ್ಲಿ ಹಚ್ಚಿದ್ದೆ, ಅದು ಮಧ್ಯದಲ್ಲೇ ಒಂದು ಗದ್ದೆಗೆ ನಾನು ಅದು ಹಚ್ಚಿದ್ದೆ, ಬಟ್ ನನಗದು ಲೈಕ್ ಅನಿಸ್ಲಿಲ್ಲ ಸರ್. ನಮ್ಮ ಕಡೆ ಈ ವಾತಾವರಣಕ್ಕೆ ಆ ಒಂದು ಗಿಡ ಬರುವಂಥದ್ದು ನನಗೆ ಕಾಣಲಿಲ್ಲ, ನಾನು ಲೋಕಲ್ ಇದು ಮಾಡಿದ್ದೆ. ಇದನ್ನೆಲ್ಲ ಗಮನಿಸ್ಬೇಕು ರೈತರಲ್ಲ? ಹಾಂ, ರೈತರು ಗಮನಿಸ್ಬೇಕು. ನನ್ನ ಕಡೆ ಬಂದವರಿಗೆಲ್ಲ ನಾನು ಮಾಹಿತಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ನನ್ನ ಅನುಭವನ ನಾನು ಹಂಚ್ತಾ ಇದ್ದೀನಿ, ಬಟ್ ರೈತರು ಇದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇಲ್ಲ. ನನ್ನ ಲೆಕ್ಕದಲ್ಲಿ ರೈತರು ಯಾರು ನನ್ನ ಕಡೆ ಬಂದು ಹೋದವರು ಸುಮಾರು ಮಂದಿ ಇದ್ದಾರೆ, ಬಟ್ ಇದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇಲ್ಲ. ಏನು ಪ್ರಯತ್ನ ಪಡಬೇಕು, ಮತ್ತೆ ಎಲ್ಲಿ ಫೇಲ್ಯೂರ್ ಆಗಿದ್ದಾರೆ? ಒಂದು ಭಾವನೆ ಇದೆ ರೈತರಲ್ಲಿ, ಅದು ನಮ್ಮ ಕಡೆ ಬರೋದಿಲ್ಲ ಅನ್ನೋದೊಂದು ಭಾವನೆ ಇದೆ. ಸ್ಟಾರ್ಟಿಂಗಲ್ಲಿ ಇದಕ್ಕೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ನು ಮಾಡಬೇಕಾಗ್ತದೆ, ಕೈಯಲ್ಲಿ ದುಡ್ಡು ಇರಬೇಕಾಗ್ತದೆ. ಒಂದು ಈ ವರ್ಷ, 2nd ವರ್ಷ ನೀವು ಬಾಳೆಯಲ್ಲೇ ಟರ್ನ್ ಓವರ್ ಎಲ್ಲ ಆಗ್ತದೆ, ನಮ್ಮ ಮನೇನೂ ನಡೀತದೆ, ತೋಟನೂ ಬರ್ತದೆ. ಬಟ್ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಅಲ್ಲೇ ಜನ ಏನ್ ಮಾಡ್ತಾರೆ, ಏ ನಮ್ ಕಡೆ ದುಡ್ಡು ಇಲ್ಲ, ಅಷ್ಟೆಲ್ಲ ಹೆಂಗ್ ವೆಚ್ಚ ಮಾಡೋದು, ನಾವು ಹಾಕೋದ್ ದುಡ್ಡು. ಈಗ ಸದ್ಯದಲ್ಲಿ ಎನ್ ಆರ್ ಜಿ ಅಲ್ಲಿ ಬರ್ತಾ ಇದೆ, ಬಟ್ ಜನ ಏನ್ ಮಾಡ್ತಾ ಇದಾರೆ, ಎನ್ ಆರ್ ಅಲ್ಲಿ ಬರ್ತಾ ಇದೆ ದುಡ್ಡು, ಅದನ್ನ ಮಾಡ್ಬೇಕು ಅನ್ನೋದು ಒಂದು ಭಾವನೆ ಇಟ್ಕೊಂಡು ಮಾಡ್ತಾರೆ, ದುಡ್ಡು ಬಂದ ಕೂಡಲೇ ಅದನ್ನ ಮುಂದುವರ್ಸ್ತಾ ಇಲ್ಲ. ಇದು ನಮ್ಮಲ್ಲಿ ರೈತರಲ್ಲಿ ಇರುವಂತದ್ದು, ಇದು ಒಂದು ಕೆಟ್ಟ ಗುಣ ಅನ್ಲಿಕ್ಕೆ ಅಡ್ಡಿಲ್ಲ ಸರ್ ನನ್ನ ಲೆಕ್ಕದಲ್ಲಿ. ಅದನ್ನ ನಾವು ಗೌರ್ಮೆಂಟ್ನವ್ರು ಕೊಡ್ತಾ ಇದ್ದಾರೆ, ಅದ್ರ ಫಲ ನಾವು ತಗೋಬೇಕು, ಮುಂದೆ ಬರಬೇಕು ಅನ್ನೋದಿಲ್ಲ. ನಮ್ಗೆ ಇವತ್ತು ದುಡ್ಡು ಬರ್ತದೆ, ಅದನ್ನ ನಾವು ತಗೊಂಡ್ರೆ ಆಯ್ತು, ಮುಂದೆ ಮಾಡಿದ್ರೆ ಆಯ್ತು, ಈ ಲೆಕ್ಕದಲ್ಲಿ ಹೋಗ್ತಾ ಇತ್ತು. ದುಡ್ಡು ತಗೊಳ್ತಾನೆ ಅಷ್ಟೇ ಉತ್ಸಾಹ ತೋರಿಸೋದು, ಇದು ಒಂದು ಕೆಟ್ಟ ಭಾವನೆ ಸರ್. ಅದನ್ನು ಪ್ರತಿಫಲವಾಗಿ ನಾವು ಮುಂದೆ ನಮ್ಮ ಫ್ಯೂಚರಿಗೆ ಆಗ್ತದೆ ಅನ್ನೋದು ವಿಚಾರ ಮಾಡ್ತಾ ಇದ್ದೆ. ಹಾಗಾದ್ರೆ ಸರ್ಕಾರಿ ಸೌಲಭ್ಯ ಇದೆ ಅಲ್ಲ, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಇದೆ, ಅಂದ್ರೆ ನಮ್ಮ ತೋಟವನ್ನ ವಿಸ್ತರಣೆ ಮಾಡಲಿಕ್ಕೆ ಸೌಲಭ್ಯ ಕೊಡುವಂತ ಒಂದು ಕಾರ್ಯಕ್ರಮ, ಅದರ ಒಂದು ಏನರ ಸೌಲಭ್ಯ ಪಡೆದಿದ್ದು? ಸದ್ಯಕ್ಕೆ ನಾನು ಡ್ರಿಪ್ ಸರ್, ಆಮೇಲೆ ಅಡಿಕೆ ಹಚ್ಚಬೇಕಾದ್ರೆ ಎನ್ ಆರ್ ಜಿ ಅಲ್ಲಿ ಒಂದು ಒಂದೂವರೆ ಎಕರೆಗೆ ಹಚ್ಚಲಿಕ್ಕೆ ನನ್ಗೆ ಕೊಟ್ಟಿದ್ರು ಸರ್. ಎಷ್ಟು ಕೊಟ್ಟಿದ್ರು, ಅದೆಲ್ಲ ಹೇಗೆ ಅನುಕೂಲ ಆಯ್ತು? ಎನ್ ಆರ್ ಜಿ ಇದರಲ್ಲಿ ಹಾಕಿಕೊಟ್ಟಿದ್ರು. ನಾನು ಅಡಿಕೆ ಹಚ್ಚಬೇಕಾದ್ರೆ ನಾನು ಏನು ಜನ ತೊಗೊಂಡಿದ್ದಲ್ಲ, ಅವ್ರ ಅಕೌಂಟಿಗೆ ಅದೆಲ್ಲ ದುಡ್ಡು ಬಂದಿತ್ತು ಸರ್. 135,000 ರೂಪಾಯಿ ಬಂದಿತ್ತು ನನಗೆ, 2 ಎಕರೆಗೆ ಅಂತೇಳಿ ಮಾಡಿದ್ರು ಅವರು. ನಾನು 2.5 ಎಕರೆ ಹಚ್ಚಿದ್ದೆ ಸರ್, ಅದರಲ್ಲಿ 135,000 ರೂಪಾಯಿ ಬಂದಿತ್ತು. ಪ್ಲಸ್ ನಾನು ಡ್ರಿಪ್ ಅಂತೇಳಿ, ಡ್ರಿಪ್ಪಿಗೆ 90% ಸಬ್ಸಿಡಿಯಲ್ಲಿ ಅದು ಸಬ್ಸಿಡಿ ಕೊಟ್ಟಿದ್ರು. ಅದ್ರ ನಂತರ ಕೃಷಿ ಹೊಂಡ ಒಂದು ಮಾಡಿದ್ದೆ, ಪೌಂಡ್ ಫಿಶ್ ಪೌಂಡ್ ಅಂತೇಳಿದ್ದೆಲ್ಲ, ಅದಕ್ಕೊಂದು 40,000 ರೂಪಾಯಿ ಬಂದಿತ್ತು ಸರ್. ಫಿಶ್ ಪೌಂಡ್ ಮಾಡಿ ಅಲ್ಲಿ ಮೀನುಗಾರಿಕೆ ಅದೊಂದು ಅಷ್ಟೊಂದು ಸಕ್ಸಸ್ ಆಗಿಲ್ಲ ಅಂತೇಳಿ, ಅದಕ್ಕೆ ಕಾರಣ ಏನಿರ್ಬೋದು? ಅದು ಸ್ಟಾರ್ಟಿಂಗ್ ಒಂದು ಸಮಸ್ಯೆ ಏನಾಯ್ತು ಸರ್, ನೀರು ಅಲ್ಲೂ ಬಸದು ಹೋಗ್ಲಿಕ್ಕೆ ಚಾಲು ಆಯ್ತು, ನೀರು ಇಂಗ್ಲಿಕ್ ಚಾಲು ಆಯ್ತು ಜಾಸ್ತಿ ಅಂದ್ರೆ. ಸೆಕೆಂಡ್ ಅಂದ್ರೆ ನಾನು ಏನು ಫಿಶ್ ಮರಿ ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದೆ, ಅದು ಸ್ವಲ್ಪ ಫೇಲ್ ಆಯ್ತು ಸರ್. ಅಂದ್ರೆ ನಾನು ಶಿರ್ಸಿಯಲ್ಲಿ ಒಂದ್ಸತ ಫಿಶ್ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟಾಗ ಅವ್ರು ಹೇಳಿದ್ರು, ನಾವು ಅದನ್ನು ಅವರು ಮರಿ ತಯಾರು ಮಾಡ್ಬೇಕಾದ್ರೆ 3 ಸತಿ ಮಾಡ್ತಾರಂತೆ, ಮೊಟ್ಟೆನ ಇಂಜೆಕ್ಷನ್ ಕೊಟ್ಟು ಮಾಡ್ತಾರಲ್ಲ, ಅದರಲ್ಲಿ 3ನೇ ಕ್ರಾಪ್ಟ್ ಬಂದಾಗ ಅದಕ್ಕೆ ಆ ತಾಯಿಗೆ ಅಷ್ಟು ಎನರ್ಜಿ ಇರೋದಿಲ್ಲ ಮೈಯಲ್ಲಿ, ಅದಕ್ಕಾಗಿ ಸರಿಯಾಗಿ ಬೆಳೆಯೋದಿಲ್ಲ ಅಂತ ಹೇಳಿದ್ರು. ನಾನು ತಂದಾಗ ಹಂಗೆ ಆಯ್ತದ, ಥರ್ಡ್ ಟೈಮಿಂದ ನಂಗೆ ಸಿಕ್ತ ಅಂದರೆ, ನಾ ಇಲ್ಲಿ ಹಳ್ಳದ ನೀರು ಬರ್ತದೆ, ಹೊಳೆ ನೀರು ಜಾಸ್ತಿ ಬರ್ತದೆ, ಮತ್ತು ಅದರಲ್ಲಿ ಹೊಂಡದಲ್ಲಿ ಬರ್ಬೋದು, ಬಂದರೆ ನಾನು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬೋದು ಅಂಥೇಳಿ ನಾನು ಗಣೇಶ ಚತುರ್ಥಿ ಆದ ನಂತರ ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ತರಲಿಕ್ಕೆ ಹೋದೆ, ಸೆಪ್ಟೆಂಬರಲ್ಲಿ, ಅದು ನನಗೆ ಆ ಟೈಪ್ ಸಿಕ್ತು. ಅದಕ್ಕೆ ನಾನು ಫುಡ್ನು ಕೊಟ್ಟೆ, ಆದರೂ ನನಗೂ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಲಾಸ್ ಆಯ್ತು ಸರ್. ಇಷ್ಟು ಅಂದರೆ ನಮ್ಮ ತಪ್ಪಿನಿಂದ ಆದಂಥ ಅನುಭವದಿಂದ ಪಾಠ ಕಲಿತು ಮುಂದೆ ಅದನ್ನ ಸುಧಾರಣೆ ಮಾಡಬಹುದು, ಹಿಂಗೆ ಮಾಡ್ತೀನಿ ಹಂಗೇನು ಅನ್ಸುತ್ತೆ? ಅಲ್ಲ, ಅದು ಮಾಡಿದೆ ಸರ್, ಆದರೆ ಈ 2 ವರ್ಷದಲ್ಲಿ ಮಳೆ ಜಾಸ್ತಿ ಆಗಿ ಹೋದ ವರ್ಷ ಹೊಂಡಕ್ಕೆ ನೀರು ಬಂದ್ಬಿಡ್ತು. ಹೋದ ವರ್ಷ ನಮಗೆ ಎಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು 250 ಮರಿ ಕೊಟ್ಟಿದ್ರು, ಅದನ್ನು ಸಾಧಾರಣ ಅದಕ್ಕೆ ಫುಡ್ ಏನೂ ಕೊಟ್ಟಿಲ್ಲ, ಅಂದರೆ ಒಂದು ಪ್ರಯೋಗ ನೋಡೋಣ ಇದು ಬರ್ತದೋ ಇಲ್ಲೋ ಅನ್ನೋದು, ನ್ಯಾಚುರಲ್ ಆಗಿ ಹಂಗೆ ಬಿಟ್ಟಿದ್ದೆ. ಒಂದು ಸ್ವಲ್ಪ ದೊಡ್ಡದು ಅದು 3.25 ಕೆಜಿವರೆಗೆ ಆಯ್ತು, ಅದಕ್ಕೇನು ಫುಡ್ ಕೊಡಲಾರ್ದು ನ್ಯಾಚುರಲ್ ಆಗಿ ಏನು ಸಿಕ್ಕಿದ್ರಲ್ಲಿ ತಿಂದ್ಕೊಂಡು 3.25 ಕೆಜಿವರೆಗೆ ಬಂದಿತ್ತು ಸರ್. ಈ ಹೋದ ವರ್ಷ ಮಾತ್ರ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಟೋಟಲಿ 2-3 ದಿವಸ ಆ ಹೊಂಡದಲ್ಲಿ ನೀರು ಫುಲ್ ನದಿ ನೀರೇ ತುಂಬಿಟ್ಟಿತ್ತು, ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ಜೊತೆಗೆ ಕೃಷಿಗೆ ಪೂರಕವಾದಂಥ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಆಡು ಕುರಿ ಇಂಥವೆಲ್ಲ ಸಾಕಬೇಕು, ಅವು ಮತ್ತೆ ನಮಗೆ ಆದಾಯ ಕೊಡ್ತವೆ, ಅಲ್ಲಿರುವಂಥ ಸಂಪನ್ಮೂಲವನ್ನು ಸದ್ಬಳಕೆ ಮಾಡ್ಕೋಬಹುದು, ಹಂಗನ್ಸುತ್ತ? ಹೈನುಗಾರಿಕೆಯಲ್ಲಿ ನಂದು 2 ಲೋಕಲ್ ನಮ್ಮ ಗೌಟಿ ಆಕಳ ಇತ್ತು, ಈಗ ಸದ್ಯಕ್ಕೆ ಮಾರಿದ್ದೀನಿ, ಈಗ ತೊಗೋಬೇಕಂತೇಳಿ ಮತ್ತೆ ವಿಚಾರ ಮಾಡ್ತಾ ಇದ್ದೆ. ಅದೇನು ಮಾರಲಿಕ್ಕೆ ಒಂದು ಕಾರಣನೇ ಇತ್ತು, ಅದು ಹಂಗಾಗಿ ಮಾರಿದ್ದೀನಿ ಸರ್. ಮೊದಲಿಂದನೂ ಆಕಳ ಸಾಕೊಂಡು ಬರ್ತಾ ಇದ್ದೀನಿ ಸರ್ ನಾನು. ಮತ್ತು ನಾವು ಕೋಳಿ ಗಿಳಿ ಅಂಥವೇನೂ ಮಾಡಿಲ್ಲ ಸರ್. ಮಾಡ್ಬೋದಾ? ಮಾಡ್ಬೋದು, ಆದರೆ ನಾನು ಮಾಡಲಿಕ್ಕಾಗಲ್ಲ, ನಾನು ಒಬ್ಬನೇ ದುಡಿಯೋದು, ನಾನು ನನ್ನ ಮಿಸ್ಸಸ್ ಇಬ್ಬರೇ ದುಡಿಯೋದ್ರಿಂದ ಅದು ನಾವು ಈಗ ಬೇರೆ ಕಡೆ ಕೆಲಸನೋ ಏನಾದರೂ ನಮ್ಮ ವೈಯಕ್ತಿಕ ಜೀವನಕ್ಕಾಗಿ ಬೇರೆ ಕಡೆ ಏನಾದರೂ ನೋಡ್ಲಿಕ್ಕೆ ಹೋದರೆ ಅಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಹೊಲನೂ ಸ್ವಲ್ಪ ದೂರ ಇರೋದ್ರಿಂದ ಮಿಸ್ಸಸ್ಗೂ ಸಾಯಂಕಾಲ ಟೈಮಿಗೆಲ್ಲ ಅದನ್ನು ಮಾಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಹಿಂಗಾಗಿ ನಾವು ಜಾಸ್ತಿ ಲೇಬರ್ ತೊಗೊಂಡೇನು ಕೆಲಸ ಮಾಡ್ತಾ ಇಲ್ಲ, ಅಷ್ಟೇ ಒಂದು ಗೊಬ್ಬರ ತಂದಾಗ ಒಂದು ಕ್ಲೀನ್ ಮಾಡ್ಬೇಕಾದ್ರೆ 1-2 ದಿವಸ, 8 ದಿವಸ ಲೇಬರ್ ಹಾಕಿ ಅಷ್ಟೇ ಮಾಡ್ತೇವೆ, ಉಳಿದಿದ್ದ ಟೈಮಿಗೆ ನಾವೇ ಕೆಲಸ ಮಾಡ್ತೇವೆ. ಈಗ 4-5 ವರ್ಷದಿಂದ ಅಥವಾ 5-6 ವರ್ಷದಿಂದ ತೋಟ ಹಾಕಿ ಅಭಿವೃದ್ಧಿ ಪಡಿಸ್ಕೊಂತ ಬಂದ್ರಿ, ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಅದಕ್ಕಿಂತ ಮುಂಚೆ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಂದ್ರೆ, ನಾನು ಗಣೇಶಗುಡಿಯಲ್ಲಿ ಬಡಗುಂದ್ ಅಂತ ಹೇಳಿ ಒಂದು ಊರಿದೆ, ಅಲ್ಲಿ ನಮ್ದು 8 ಎಕರೆ ಹೊಲ ಇತ್ತು, ನಂದು ಎಜುಕೇಶನ್ ಎಲ್ಲ ಗಣೇಶಗುಡಿಯಲ್ಲೇ ಆಗಿದೆ. ಅಲ್ಲಿ ತೋಟ ಮಾಡ್ಬೇಕಂತ ಹೇಳಿ ತೋಟ ಮಾಡಿದ್ದೆ ನಾನು 3 ಎಕರೆಗೆ, ಬಟ್ ನಮ್ಮ ಹಣೆ ಬಾರನೋ ಏನೋ ಗೊತ್ತಿಲ್ಲ, ಮೂರು ಎಕರೆ ತೋಟನು ಟೋಟಲ್ ಆನೆ ಬಂದು ಒಂದೇ ನೈಟಲ್ಲಿ ಎಲ್ಲ ಹಾಳು ಮಾಡಿಬಿಡ್ತು. ಆಮೇಲೆ ಹಿಂಗೆ ಸ್ವಲ್ಪ ಅಡಿಕೆ ತೋಟ ಸರ್, ಅಡಿಕೆ ತೋಟ ಒಂದೇ ನೈಟಲ್ಲಿ ಮೂರು ಎಕರೆ 2.5 ಲಕ್ಷ ರೂಪಾಯಿ ಟೋಟಲ್ ಒಂದೇ ನೈಟಲ್ಲಿ ಹೋಗ್ಬಿಡ್ತು ನಂದು. ಮತ್ತು ಬೇರೆ ಸಮಸ್ಯೆಯಿಂದ ಅಲ್ಲಿಂದ ಮಾರಿ ರಾಮನಗರಕ್ಕೆ ಹೋಗ್ಬಿಡುವ ಅಂಥೇಳಿ ಅಲ್ಲಿಂದ ಮಾರಿ ನಾನು 2011 ಇಲ್ಲಿ ಹೊಲ ತೊಗೊಂಡು ಇಲ್ಲೇ ಮಾಡ್ತಾಯಿದ್ದೆ. 4 ವರ್ಷ ಕಬ್ಬು ಮಾಡಿದೆ ನಾನು. ಕಬ್ಬು ಮಾಡಿದಾಗೂ ನನಗೆ ಅಷ್ಟೇನು ಪ್ರಾಫಿಟ್ ಅನಿಸ್ಲಿಲ್ಲ. ಕಡೆಗೆ ನಂದು ಮೊದಲಿಂದ ಏನಿತ್ತು ಅದನ್ನೇ ಮುಂದುವರಿಸುವ ಅಂಥೇಳಿ ಇದನ್ನು ಮಾಡಿದೆ, ಅಡಿಕೆ ತೋಟನ ಮಾಡಿದೆ. ಯಾವಾಗಲೂ ಹೋಪ್ ಕಳ್ಕೋಬಾರ್ದು, ಭವಿಷ್ಯದ ಬಗ್ಗೆ ಭರವಸೆ ಇರಬೇಕು ನಮಗೆ. ಹೌದು ಸರ್, ಯಾವುದಕ್ಕೂ ನಾವು ಪ್ರಯತ್ನಶೀಲವಾಗಿರಬೇಕು. ಕೊಡೋರು ದೇವರು, ಪ್ರಯತ್ನ ನಮ್ದಿರಬೇಕು ಅಂದ್ರೇ ಎಲ್ಲರು. ಒಳ್ಳೇದು ಮಹಾದೇವ್, ನಮಸ್ತೆ. ನಮಸ್ತೆ ಸರ್. ಇದುವರೆಗೆ ಸಮಗ್ರ ಕೃಷಿ ಈ ವಿಷಯವಾಗಿ ಜೊಯ್ಡಾ ರಾಮನಗರದ ಮಹಾದೇವ್ ಲಕ್ಷ್ಮಣ್ ಪಾಲೇಕರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಿಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ನೀರಿನ ಮಹತ್ವ ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಶಂಕರ್ ಮೇಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಶಂಕರ್ ಮೇಟಿ ಅವರು ಇದ್ದಾರೆ. ಇವರು ನಮ್ಮ ಶಿರಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶ್ವ ನೀರಿನ ದಿನ ಅಂತೇಳಿ ಆಚರಣೆ ಮಾಡಿದ್ವಿ. ಒಂದು ದಿನ ಅಂದ್ರೆ ಅದು ಪರಿಚಯ ಮಾಡಿಕೊಳ್ಳುವಂತ ದಿನ. ಆದರೆ ನೀರಿನ ಮಹತ್ವವನ್ನ ಎಲ್ಲಾ ಕಾಲದಲ್ಲಿ ನಾವು ತಿಳ್ಕೊಂಡಿರಬೇಕು, ಎಲ್ಲಾ ಕಾಲದಲ್ಲಿ ಆಚರಣೆ ಮಾಡಬೇಕು. ಎಲ್ಲೆಲ್ಲಿ ಪೋಲ್ ಆಗ್ತಾ ಇದೆ, ಎಲ್ಲೆಲ್ಲಿ ನೀರು ಮಲಿನ ಆಗ್ತಾ ಇದೆ, ಮತ್ತೆ ಆ ಮಲಿನತೆಯನ್ನ ತಡೆಗಟ್ಟಲಿಕ್ಕೆ ನಾವು ಏನೇನು ಕ್ರಮಗಳನ್ನ ಅನುಸರಿಸಬೇಕು. ಸಾರ್ವಜನಿಕರು ಆಗ್ಬೋದು, ರೈತರಾಗ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಎಲ್ಲರದ್ದು ತಮ್ಮದೇ ಅಂತ ಒಂದು ಪಾತ್ರ ಇರುತ್ತೆ. ಈ ನಿಟ್ಟಿನೊಳಗೆ ಶಂಕರ್ ಮೇಟಿ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಮೇಟಿ ಅವರು. ನಮಸ್ಕಾರ. ವಿಶ್ವ ನೀರಿನ ದಿನ ಆಚರಣೆ ಮಾಡಿದ್ವಿ, ಇಡೀ ವಿಶ್ವಾದ್ಯಂತ ಆಚರಣೆ ಮಾಡಿದ್ರು. ಏನಿದು ದಿನದ ಮಹತ್ವ? ಈ ವಿಶ್ವಸಂಸ್ಥೆಯ ಇದರಲ್ಲಿ March 22 ಅದನ್ನು ನಾವು ವಿಶ್ವ ನೀರಿನ ದಿನ ಅಂತ ಆಚರಿಸ್ತಾ ಇದ್ವಿ. 1992 ವಿಶ್ವಸಂಸ್ಥೆಯ ಪರಿಸರ ದಿನ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಆಚರಣೆ ಬಗ್ಗೆ ಒಂದು ಪ್ರಪೋಸಲ್ ಬಂದಾಗ ಅದರ ನೆನಪಿನಾರ್ಥ ನಾವು ಈ March 22 ನಾವು ವಿಶ್ವ ಮಟ್ಟದಲ್ಲಿ ವಿಶ್ವಸಂಸ್ಥೆ ಎಲ್ಲ ರಾಷ್ಟ್ರಗಳು ಈ March 22 ಅದರ ಮಹತ್ವ ಬಗ್ಗೆ ಜನರಲ್ಲಿ ಅರಿವರಿಗೆ ಮೂಡಿಸುವ ಸಲುವಾಗಿ, ಯಾಕಂದ್ರೆ ನೀರು ಬಹಳ ಮುಖ್ಯ ಎಲ್ಲರಿಗೂ. ನೀರಿಲ್ಲದೆ ಜೀವ ಇಲ್ಲ. ಸೊ ನೀರಿಲ್ಲದೆ ಯಾವ ಜೀವಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಅದರದ ಮಹತ್ವ ಬಹಳ ಇದೆ. ಇದನ್ನ ಆಚರಿಸಲಿಕ್ಕೆ ಪ್ರಮುಖ ಕಾರಣಗಳಂದ್ರೆ ಕ್ರಮೇಣ ಏನಾಗ್ತದೆ, ನೀರಿನ ಬಳಕೆ ಜಾಸ್ತಿ ಆಗ್ತಾ ಇದೆ. ಈಗ ಒಂದು ಉದಾಹರಣೆ ಏನಂದ್ರೆ, ಈ ವಿಶ್ವ ಮಟ್ಟದಲ್ಲಿ ಒಂದು 2050 ಹೊತ್ತಿಗೆ ನಾವು ಆಲ್ಮೋಸ್ಟ್ ನಮಗೆ ಒಂದು 3 ಜನರಲ್ಲಿ 1 ಜನರ ನೀರಿಲ್ಲದೆ ಬದುಕುವಂತ ಪರಿಸ್ಥಿತಿ ಬರುವಂತ ಸಾಧ್ಯತೆ ಇದೆ. ಅದಲ್ಲದೆ ಈ ಸ್ವಚ್ಛ ನೀರು ಸಹ ಇಂಪಾರ್ಟೆಂಟ್. ಸ್ವಚ್ಛ ನೀರು ಇರಲದೇನೆ ಒಂದು 3-4 ಲಕ್ಷ ಚಿಕ್ಕ ಮಕ್ಕಳು ಕಲುಷಿತ ನೀರನ್ನು ಕುಡಿದು ಅದರಿಂದ ರೋಗ ಬಾಧಿತರಾಗಿ ಸಾಯುತ್ತಿರುವಂತ ಇದ್ದಾವೆ ವಿಶ್ವ ಮಟ್ಟದಲ್ಲಿ. ಸೊ ಅದಲ್ಲದೆ ನಾವು ಈ 2040 ಹೊತ್ತಿಗೆ ನಮ್ಮ ನೀರಿನ ಅವಶ್ಯಕತೆ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ನೀರು ಮಾನವನಲ್ಲದೆ ಪ್ರಾಣಿಗಳಿಗೆ, ಗಿಡಗಳಿಗೆ ಅಲ್ಲದೆ ಈಗ ಕೈಗಾರಿಕೆಗಳು ವಿಶ್ವಮಟ್ಟದಲ್ಲಿ ಕೃಷಿಗೆ ಹೆಚ್ಚಾಗಿ ನೀರು ಬಳಸ್ತಾ ಇದೆ. ಇದನ್ನ ಬಳಕೆ ಹೆಚ್ಚಾಗುವ ಸಾಧ್ಯತೆ ಇದೆ 2040 ಹೊತ್ತಿಗೆ. ಇದನ್ನ ಗಮನ ಇಟ್ಟುಕೊಂಡು ನಾವು ವಿಶ್ವದಲ್ಲಿ ಪ್ರತಿ ವರ್ಷ ನಾವು ಜನರಿಗೆ ಅರಿವನ್ನು ಮೂಡಿಸುವಲ್ಲಾಗಿ ಇದರ ಒಂದು ಅಭಿಯಾನವನ್ನು ವಿಶ್ವಮಟ್ಟದಲ್ಲಿ ನಡೀತಾ ಇದೆ. ನೀರಿನ ಮಲಿನತೆ ಆಗುವುದು ಅಥವಾ ಸರಿಯಾದ ಸಮರ್ಪಕ ಬಳಕೆ ಆಗದೆ ಇರುವುದು, ಇವೆಲ್ಲವೂ ಕೂಡ ಹೇಗೆ ಆಗ್ತಾ ಇದ್ವು, ಯಾರ್ಯಾರು ಮಾಡ್ತಾ ಇದ್ದಾರೆ? ಸೊ ಈ ಎಲ್ಲ ಒಂದು ನೀರಿನ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಅದರ ಸಮರ್ಪಕ ಬಳಕೆ ಸಲುವಾಗಿ ಇದರಲ್ಲಿ ಎಲ್ಲರ ಪಾತ್ರ ಮುಖ್ಯವಾಗಿದೆ. ಸಾಮಾನ್ಯ ಜನರಾಗಿರ್ಬೋದು, ಕೃಷಿಕನಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಎಲ್ಲರ ಪಾತ್ರ ಬಹಳ ಪ್ರಮುಖವಾಗಿದೆ. ಈ ನಾವು ಸಾಮಾನ್ಯ ಜನರನ್ನೆಲ್ಲ ಗಮನಿಸಿದಾಗ ನೀರನ್ನು ಪೋಲ್ ಮಾಡ್ತಾ ಇದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬೆಳಿಗ್ಗೆ ನಾವು ಬ್ರಷ್ ಮಾಡ್ತೀವಿ ಅಥವಾ ನಾವು ಮುಖ ತೊಳೆಯುವಾಗ ಪಾತ್ರೆ ತೊಳೆಯುವಾಗ ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ನೀರು ಟ್ಯಾಪ್ನ ಹಂಗೆ ಆನ್ ಮಾಡಿ ಹಂಗೆ ಪಳಿತಾರೆ, ಅಂದ್ರೆ ನೀರು ಪೋಲ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅದನ್ನೇ ನಾವು ತಡೆಗಟ್ಟಿದ್ರೆ ಎಷ್ಟೋ ನೀರನ್ನು ನಾವು ಸಹ ಉಳಿಸಬಹುದು. ಅದೇ ರೀತಿಯಾಗಿ ರೈತರು ಸಹ ಈಗ ನೀರಾವರಿ ಈ ಪ್ರದೇಶದಲ್ಲಿ ನೀರನ್ನ ಸಮರ್ಪಕವಾಗಿ ಬಳಸದೇನೆ ಹೆಚ್ಚು ಅವಶ್ಯಕ್ಕಿಂತ ಹೆಚ್ಚಾಗಿ ನೀರನ್ನು ಬೆಳೆಗೆ ಬಿಡ್ತಾರೆ. ಅದರಿಂದ ನೀರು ಬೆಳೆಗೆ ಸಹ ಹೆಚ್ಚು ಕೊಡೋದ್ರಿಂದ ಭೂಮಿ ಜವಳ ಆಗುವ ಸಾಧ್ಯತೆ ಇರುತ್ತೆ. ಆಮೇಲೆ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಿಸಿ ವಾಟರ್ ಲಾಗಿಂಗ್ ಏನಿದೆ ಅಂದ್ರೆ ನೀರು ನಿಂತು ಭೂಮಿ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಧಾರಣದಿಂದ ನೀರಾವರಿ ಪ್ರದೇಶದಲ್ಲಿ ನಾವು ಸಮರ್ಪಕವಾಗಿ ನೀರು ಬಳಸಿದ್ರೆ ಹೆಚ್ಚು ಪ್ರದೇಶವನ್ನು ನಾವು ನೀರಾವರಿಯಲ್ಲಿ ತಗೊಂಬಂದು ನಮ್ಮ ಆಹಾರ ಉತ್ಪಾದನೆ ಸಹ ನಾವು ಹೆಚ್ಚು ಮಾಡ್ಕೋಬಹುದು. ಅದೇ ರೀತಿಯಾಗಿ ವೇಸ್ಟ್ ವಾಟರ್ ಮನೆಯಿಂದ ಆಗಿರ್ಬೋದು, ಇಂಡಸ್ಟ್ರಿಯಿಂದ ಆಗಿರ್ಬೋದು, ತ್ಯಾಜ್ಯ ನೀರಂತ ಏನ್ ಹೇಳ್ತೀವಿ ನಾವು, ಅದು ಕುಡಿಲಿಕ್ಕೂ ಇರಲ್ಲ, ಅದನ್ನ ಟ್ರೀಟ್ ಮಾಡಿ ಈಗ ಸಮರ್ಪಕವಾಗಿ ನೀರನ್ನ ನಾವು ಬೇರೆ ಗಿಡಗಳು ಬೆಳೆಸಲಿಕ್ಕೆ ಅಥವಾ ಆರ್ನಮೆಂಟಲ್ ಪ್ಲಾಂಟ್ಸ್ ಅಥವಾ ನಾವು ಈ ನಮ್ಮ ಟಾಯ್ಲೆಟ್ ಆದ್ರೂ ಯೂಸ್ ಮಾಡಬಹುದು. ಈಗ ವೆಸ್ಟರ್ನ್ ಕಂಟ್ರಿಯಲ್ಲಿ ಟ್ರೀಟೆಡ್ ವಾಟರ್ನ ಮರುಬಳಕೆಯನ್ನು ಈ ಬೆಂಗಳೂರಲ್ಲಿ ನಾವು ಕಾಣಬಹುದು, ಟ್ರೀಟೆಡ್ ವಾಟರ್ನ ಮರುಬಳಕೆಯಾಗಿ ನಾವು ಸಪ್ಲೈ ಮಾಡ್ತಾ ಇದ್ದಾರೆ ಅಥವಾ ನಾವು ಕೆರೆಗಳಿಗೆ ಬಿಟ್ಟು ಅಂತರ್ಜಲವನ್ನು ಹೆಚ್ಚಿಸಿ ಮಾಡ್ಕೋಬಹುದು. ಈ ರೀತಿಯಾಗಿ ನೀರನ್ನು ನಾವು ಬಳಸೋದ್ರಿಂದ ನಮ್ಮ ಮುಂದೆ ಬರುವಂತಹ ನೀರಿನ ಕ್ಷಾಮ ಅದನ್ನು ನಾವು ತಡೆಗಟ್ಟಬಹುದು ಅಂತ ನಾ ಹೇಳ್ತೇನೆ. ಒಟ್ಟು ನೀರಿನ ಪ್ರಮಾಣ ಎಷ್ಟಿದೆ ಭೂಮಿ ಮೇಲೆ? ಭೂಮಿ ಮೇಲೆ ನಾವು ಹೇಳಿದಾಗ ಸಮುದ್ರನ 70 ಶತಮಾನದಷ್ಟು ನಾವು ನೀರಿನ ಆವರಿದೆ. ಬಟ್ ಎಲ್ಲಾ ನೀರನ್ನು ನಮಗೆ ಬಳಕೆಗೆ ಸೂಕ್ತವಲ್ಲ. ಈಗ ಸಮುದ್ರ ನೀರನ್ನ ಬಳಸಕ್ಕಾಗುದಿಲ್ಲ, ಎಷ್ಟೋ ನೀರಿದೆ, ಸಾಕಷ್ಟು ಜನ ಇದೆ, ಬಟ್ ಅದು ಉಪ್ಪಿನ ಅಂಶ ಹೆಚ್ಚಿರೋದ್ರಿಂದ ನಾವು ನೀರು ಬಳಸಲ್ಲ. ಬಟ್ ಇದರಲ್ಲಿ ಭೂಮಿ ಮೇಲೆ ಇರುವಂತ ಎಲ್ಲ ನೀರಿನ ಅಂಶ ತಗೊಂಡಾಗ 1 ಮಾತ್ರ ನೀರು ನಮಗೆ ಉಪಯೋಗಿಸಲಿಕ್ಕೆ ಮಾತ್ರ ಕಳೆದು. ಇದನ್ನ ಆಕಡೆ ನೋಡಿದಾಗ ನೀರಿನ ಪ್ರಮಾಣ ಬಹಳ ಕಡಿಮೆ, ನಮ್ಗೆ ಮಾನವನ ಬಳಕೆಗೆ ಸೂಕ್ತ ಅಂತ ನಮ್ಗೆ ಹೇಳ್ಬೋದು. ಇರುವ ಶೇಕಡ 1 ಮಾತ್ರ ನಾವು ಬಳಕೆಗೆ ಸೂಕ್ತವಾಗಿರುತ್ತೆ. ನೀರು ಕೆಲವೊಂದ್ಸಲ ಏನಾಗುತ್ತೆ, ದ್ರವ ರೂಪದಲ್ಲಿ ಇರಬಹುದು, ಕೆಲವೊಂದ್ಸಲ ಆವಿ ರೂಪದಲ್ಲಿ ಇರಬಹುದು, ಕೆಲವೊಂದ್ಸಲ ಅಂತರ್ಜಲದಲ್ಲಿ ಇರುತ್ತೆ. ಸೊ ಎಲ್ಲ ತಗೊಂಡಾಗ ಒಂದು 1% ಅದಾಗತ್ತೆ. ಈ ರೀತಿ ಪೋಲ್ ಆಗ್ತಾ ಇದೆ ನೀರು ಅಂತ ಅಂದ್ರೆ, ಪೋಲ್ ಆಗ್ಲಿಕ್ಕೆ ಅನೇಕ ಕಾರಣಗಳನ್ನ ಹೇಳಿದ್ರಿ ನೀವು. ಅಗ್ರಿಕಲ್ಚರ್ ಅಂದ್ರೆ ಕೃಷಿಗೆ ಬಳಕೆ ಆಗ್ತಾ ಇದೆ, ಇಂಡಸ್ಟ್ರಿಗೆ ಬಳಕೆ ಆಗ್ತಾ ಇದೆ, ಮನೆ ಬಳಕೆ ಆಗ್ತಾ ಇದೆ, ಹೀಗೆ ಬಳಕೆ ಆಗ್ತಾ ಇದೆ, ಮತ್ತೆ ಎಷ್ಟೋ ನೀರು ಆವಿಯಾಗಿ ಹೋಗ್ತಾ ಇದೆ, ಅಂತರ್ಜಲಕ್ಕೂ ಕೂಡ ಸರಿಯಾಗಿ ನೀರು ಹೋಗ್ತಾ ಇಲ್ಲ, ಬಿದ್ದ ನೀರೆಲ್ಲ ಮತ್ತೆ ಸಮುದ್ರ ಸೇರ್ತಾ ಇದೆ, ಈ ಬೇರೆ ಬೇರೆ ಕಾರಣಗಳು. ಇದನ್ನ ತಡೆಗಟ್ಟಬೇಕಾಗಿತ್ತು ಅಂದ್ರೆ ಸಾರ್ವಜನಿಕರ ಪಾತ್ರನೂ ಇದೆ, ಸಂಘ ಸಂಸ್ಥೆಗಳ ಪಾತ್ರ ಇದೆ, ಸರ್ಕಾರದ ಪಾತ್ರ ಇದೆ, ಹೇಗೆ ನಡೀತಾ ಇದೆ? ಇದರಲ್ಲಿ ನೀವು ಹೇಳಿದಾಗ ಈಗ ನೀರು ವಿವಿಧ ಹಂತದಲ್ಲಿ ಪೋಲಾಗುತ್ತೆ. ಈಗ ನಾವೊಂದು ಟೆರೆಸ್ನಿಂದ ನೀರು ಹಾಗೆ ಬೀಳಾಗಿ ಹೋಗುತ್ತೆ, ಅದನ್ನ ಈಗ ಗವರ್ಮೆಂಟ್ ಈಗ ದೊಡ್ಡ ದೊಡ್ಡ ಟೌನ್ನಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಈ ಮುನ್ಸಿಪಾಲಿಟಿ ದೊಡ್ಡ ಶಹರಗಳಲ್ಲಿ ಇದು ಕಂಪಲ್ಸರಿ. ಮನೆ ಕಟ್ಟಿದ್ರೆ ಅಂದ್ರೆ ಟೆರೆಸಿಂದ ಬರುವಂತ ನೀರನ್ನು ಸಂಗ್ರಹಿಸಿ ನಾವು ಅಂತರ್ಜಲಕ್ಕೆ ಹೆಚ್ಚು ಮಾಡ್ಲಿಕ್ಕೆ ಅದೊಂದು ಅವಶ್ಯಕತೆ. ಅದ ಇಲ್ಲೇ ನಾವು ಅದಕ್ಕೆ ಮನೆ ಕಟ್ಟಕ್ಕಾಗದು. ಅದೊಂದು ಅಭಿಯಾನ ಸರ್ಕಾರ ಅದೊಂದು ಮಾಡ್ತಾ ಇದೆ. ಇತ್ತೀಚಿನಾಗಿ ಕೇಂದ್ರ ಸರ್ಕಾರವು ಸಹ ಕ್ಯಾದ್ರೆ ಅಂದ್ರೆ ನಮ್ಮ ಮಳೆ ನೀರನ್ನು ಹಿಡಿಬೇಕು, ಯಾಕಂದ್ರೆ ಮಳೆ ನೀರು ನಾವು ಎಲ್ಲಿ ಬೀಳುತ್ತೆ ಅದು ನಮ್ಮ ಅಧಿಕಾರ ಇದೆ. ರೈತರಾಗಲಿ ಯಾರೇ ಆಗಲಿ ಆ ನೀರನ್ನ ನಮ್ಮ ಜಮೀನಿನಲ್ಲಿ ಇಂಗುವಂತೆ ಮಾಡಿ ಭೂಮಿಯಲ್ಲಿ ಸಂಗ್ರಹ ಮಾಡಿದ್ರೆ ಅದು ಅಂತರ್ಜಲ ರೀಚಾರ್ಜ್ ಆಗ್ಬಹುದು, ಆಮೇಲೆ ಮುಂದೆ ಬೆಳೆಯುವಂತ ಬೆಳೆಗಳಿಗೂ ಸಹ ಅದೊಂದು ಉಪಯೋಗ ಆಗುತ್ತೆ. ಅದಲ್ಲದೆ ಸಮರ್ಪಕವಾಗಿ ಬಳಕೆಯು ಅವಶ್ಯ ಅವಶ್ಯ. ಎಷ್ಟು ನಾವು ಸಂಗ್ರಹ ಮಾಡ್ತೇವೆ ಅದನ್ನ ಸಂಗ್ರಹಿಸಿದ ನೀರನ್ನ ಸಮರ್ಪಕ ಬಳಕೆಯು ಬಹಳ ಪ್ರಾಮುಖ್ಯ. ಕೃಷಿಯಲ್ಲಿ ನಾವು ಹೇಳಿದ್ರೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತ ಹೇಳ್ತಾರೆ. ಇತ್ತೀಚಿನದಲ್ಲಿ ಅಂದ್ರೆ ಪ್ರತಿ ಹನಿಯಿಂದ ಹೆಚ್ಚು ಆ ಬೆಳೆಯನ್ನು ಉತ್ಪಾದಿಸಬಹುದು. ನಾವು ಸಂಗ್ರಹಿಸಿದ ನೀರಾಗಿರ್ಬೋದು ಅಥವಾ ನಾವು ಮಳೆಯಿಂದ ಹರಿದು ಬಂದಂತ ನೀರನ್ನು ನಾವು ಹೊಂಡದಲ್ಲಿ ಅಂತೇವೆ, ಕೃಷಿ ಹೊಂಡ ಅಂತ ಹೇಳ್ತೀವಿ ನಾವು. ಅಲ್ಲಿ ಸಂಗ್ರಹಿಸಿದ ನೀರನ್ನು ಸಹ ನಾವು ಸಮರ್ಪಕವಾಗಿ ಬಳಕೆ. ಸಮರ್ಪಕ ಅಂದ್ರೆ ಸರಿಯಾದ ಬೆಳೆ ಬೆಳಿಬೇಕು. ಇತ್ತೀಚೆಗೆ ಹೆಚ್ಚಾಗಿ ಈ ಹನಿ ನೀರಾವರಿ ಪದ್ಧತಿ ಅಳವಡಿಸ್ತಾ ಇದ್ದಾರೆ. ಸೊ ಅದರಿಂದ ನಾವು ಹೆಚ್ಚು ಸಮರ್ಪಕವಾಗಿ ಪೋಲಾಗದಂತೆ ನಾವು ಬೆಳೆ ಬೆಳೆಯೋದು, ನಾವು ಹೆಚ್ಚಿನ ರೀತಿಯಲ್ಲಿ ಆದಾಯವನ್ನು ಪಡೆದುಕೊಳ್ಳಬಹುದು, ಮತ್ತೆ ನೀರು ಪೋಲಾಗದನ್ನು ಸಹ ನಾವು ಕಡಿಮೆ ಮಾಡಬಹುದು. ಇನ್ನು ಸಂಘ ಸಂಸ್ಥೆಗಳು ಸರ್ಕಾರಗಳು ಅವುಗಳ ಪಾತ್ರ ಕೂಡ ಏನು? ಸಂಘ ಸಂಸ್ಥೆ ಪಾತ್ರ ವಹಿಸುತ್ತೆ, ಯಾಕಂದ್ರೆ ಒಬ್ಬರಿಂದ ಇದು ಅಭಿಯಾನ ಮಾಡಿದ್ರೆ ಆಗುದಿಲ್ಲ, ಎಲ್ಲರೂ ಕೈ ಜೋಡಿಸಿದ ಮಾತ್ರ ಸಾಧ್ಯ ಆಗುವುದು. ಈಗ ಒಬ್ಬ ರೈತರು ಮಾಡಿದ ಸುತ್ತ ಬೇರೆಯವ್ರು ಮಾಡಿದೆ ಅಂದ್ರೆ ಅದು ಒಂದು ಸಮರ್ಪಕ ಲಾಭದಾಯಕ ಆಗುದಿಲ್ಲ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿ, ಸಂಘ ಸಂಸ್ಥೆಗಳಾಗಿರ್ಬೋದು, ರೈತರಾಗಿರ್ಬೋದು ಅಥವಾ ನಮ್ಮ ಮನೆ ಒಂದು ಕಾಲೋನಿ ಆಗಿರ್ಬೋದು, ಎಲ್ಲರೂ ಕೈ ಜೋಡಿಸಿದ ಮಾತ್ರ ಇದು ಒಂದು ಸಮರ್ಪಕವಾಗಿ ನಡೀತದೆ. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಒಂದೇ ಕಾರಣಕ್ಕಾಗಿ ನೀರು ಲಭ್ಯತೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಅಥವಾ ಹೇಗೆ? ಜನಸಂಖ್ಯೆ ಹೆಚ್ಚಾದಂಗೆ, ಯಾಕಂದ್ರೆ ನಮಗೆ ಪ್ರತಿದಿನ ಒಬ್ಬ ಮನುಷ್ಯನ ಅಂದಾಜು ತಗೊಂಡ್ರೆ ನಮ್ಗೆ 16-20 ನೀರು ಬೇಕಾಗುತ್ತೆ. ನಾವು ಅದು ಯಾವುದೇ ಬಳಕೆ ಆಗಿರ್ಬೋದು, ನಮಗೆ ಬೆಳಿಗ್ಗೆಯಿಂದ ಮುಖ ತೊಳೆದು ಹಿಡಿದು ರಾತ್ರಿ ಮಲಗುವವರೆಗೆ ನಾವು ಸುಸಂಸ್ಥೆ ಇದ್ರ ಮಟ್ಟದಲ್ಲಿ ಒಂದು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು 16-20 ಲೀಟರ್. ಸೊ ಆಟೋಮೆಟಿಕ್ ನಾವು ಏನು ಜನಸಂಖ್ಯೆ ಹೆಚ್ಚಾದಂಗೆ ಒಬ್ಬೊಬ್ಬ ಮನುಷ್ಯಗೆ ಅಷ್ಟು ನೀರನ್ನ ಬಳಕೆ ಹೆಚ್ಚಾಗುತ್ತೆ, ಮಳೆ ಪ್ರಮಾಣ ಸಹ ಕಡಿಮೆ ಆಗ್ತಾ ಇದೆ. ಕಡಿಮೆ ಅನ್ನೋಕ್ಕಿಂತ ಹೆಚ್ಚಾಗಿ ಏನಾಗ್ತಾ ಇದೆ, ಅದರ ಡಿಸ್ಟ್ರಿಬ್ಯೂಷನ್ ಕಡಿಮೆ ಆಗ್ತಾ ಇದೆ, ಪೋಲ್ ಆಗೋದು ಜಾಸ್ತಿ ಆಗುತ್ತೆ. 3 ತಿಂಗಳು ಬರುವಂತ ಮಳೆನ ಈಗ 1 ತಿಂಗಳಲ್ಲಿ ನಾವು ಪಡಿತಾ ಇದ್ವಿ. ಒಂದೇ ದಿವಸ ಒಂದು 20-30 ಮಿಲಿಮೀಟರ್ ಮಳೆ ಆದ್ರೆ ಅದು ಸಂಗ್ರಹ ಮಣ್ಣಲ್ಲಿ ಹಿಡಿದುಕೊಟ್ಟ ಶಕ್ತಿ ಅಷ್ಟು ಇರುವುದಿಲ್ಲ. ಹಾಗಾಗಿ ಅದು ಹೆಚ್ಚಾದಂತ ಮಳೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಾವು ಹರಿದು ಹೋಗಿ ಪೋಲ್ ಆಗಿ ಹೋಗುವಂತ ಜಾಸ್ತಿ ಇದೆ. ಆ ಉದ್ದೇಶದಿಂದ ಈಗ ಏನಾಗಿದೆ, ನೀರು ನಮ್ಮಲ್ಲಿ ಏನು ಕಡಿಮೆ ಇಲ್ಲ, ಕಡಿಮೆ ಏನಾಗಿಲ್ಲ, ಮಳೆಯ ಪ್ರಮಾಣ ಸಮರ್ಪಕ ಸಂಗ್ರಹಣೆ ಮತ್ತು ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ನೀರಿನ ಕೊರತೆ ನಾವು ಅನುಭವಿಸ್ತಾ ಇದ್ದೇವೆ. ಇದಕ್ಕೆ ಹೇಳಿದಾಗೆ ಜನರಲ್ಲಿ ಒಂದು ಮನವರಿಕೆ, ಅದರ ಇಂಪಾರ್ಟೆನ್ಸ್, ಅದನ್ನ ಅವಶ್ಯಕತೆಯನ್ನು ತಿಳಿಸಿದ್ರೆ ಆಟೋಮೆಟಿಕ್ ಆಗಿ ಜನಗಳು ಅದನ್ನ ಸಮರ್ಪಕವಾಗಿ ಬಳಸುವುದರಿಂದ ಅದನ್ನ ಸಂಗ್ರಹಣೆ ಮಾಡುವುದು ಮತ್ತು ಸಮರ್ಪಕ ಬಳಕೆ ಎರಡು ಮುಖ್ಯ. ಮುಂದಿನ ದಿನಗಳಲ್ಲಿ ಈ ಒಂದು ನೀರಿನ ಕೊರತೆ ಅಥವಾ ಕ್ಷಾಮ ಅಂತ ಅದನ್ನ ನಾವು ಸಮರ್ಪಕವಾಗಿ ಎದುರಿಸಬಹುದು ಅಂತ ನಾನು ಹೇಳ್ತೇನೆ. ಕೆರೆ ಕುಂಟೆಗಳ ದುರಸ್ತಿ ಮಾಡುವುದು, ಕೃಷಿ ಹೊಂಡವನ್ನು ತೋಡುವುದು, ನೀರು ಸಂಗ್ರಹ ಮಾಡುವುದು, ಮತ್ತೆ ಸಂರಕ್ಷಣಾ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳುವುದು, ಇವೆಲ್ಲ ಪ್ರಮುಖನೇ. ಇದೆಲ್ಲಾನು ಪ್ರಮುಖ ಪಾತ್ರ ವಹಿಸುತ್ತೆ. ಕರ್ನಾಟಕ ಸರ್ಕಾರವು ರೈತರಿಗೆ ಸಬ್ಸಿಡಿ ರೀತಿಯಲ್ಲಿ ನೀರಿನ ಹೊಂಡವನ್ನು ಕಟ್ಟಿಸಿ ಮಳೆ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಎಷ್ಟೋ ರೈತರಿಗೆ ಒಂದು ಸಬ್ಸಿಡಿ ರೂಪದಲ್ಲಿ ಇದು ಮಾಡ್ತಾ ಇದ್ದಾರೆ. ನೀರಾವರಿ ಪ್ರದೇಶದಿಂದ ಡ್ಯಾಮ್ಲಿಂದ ಕೆರೆಗಳನ್ನು ತುಂಬುವುದು, ಕೆರೆಗಳನ್ನು ಹೂಳು ಎತ್ತುವುದು, ಯಾಕಂದ್ರೆ ಮನೆಯ ಪ್ರತಿ ವರ್ಷ ಮಣ್ಣು ಬಂದಲ್ಲಿ ಡಿಪಾಸಿಟ್ ಆಗಿ ನೀರಿನ ಸಾಮರ್ಥ್ಯತೆ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತದೆ. ಹಂಗಾಗಿ ಕೆರೆಗಳು ಹೂಳು ಎತ್ತಿ ಅದರ ಸಂಗ್ರಹಣೆ ಹೆಚ್ಚು ಮಾಡಲಿಕ್ಕೆ ಅದು ಸಹ ಎಲ್ಲ ಅಭಿಯಾನವನ್ನು ಕೈಗೊಳ್ತಾ ಇದ್ದಾರೆ. ಎಲ್ಲವೂ ಒಂದು ರೀತಿಯಲ್ಲಿ ಸಮರ್ಪಕವಾಗಿ ನಡೆದ್ರೆ ನನ್ನ ಅಭಿಪ್ರಾಯದಲ್ಲಿ ನಾವು ನೀರಿನ ಮುಂದಿನ ವರ್ಷದಲ್ಲಿ ನಾವು ಸಮರ್ಪಕವಾಗಿ ನೀರಿನ ಕೊರತೆಯನ್ನು ನೀಗಿಸಬಹುದು. ಇಂಡಸ್ಟ್ರಿಯಲ್ಲಿ ಅಂದ್ರೆ ಕೈಗಾರಿಕೆಗಳಲ್ಲಿ ನೀರಿನ ಬಳಕೆ ಹೆಚ್ಚಾಗ್ತಾ ಇದೆ, ಹೆಚ್ಚಾಗಿದೆ, ಮತ್ತೆ ಅಲ್ಲಿ ಮಲಿನ ಆಗುವಂತ ಪ್ರಮಾಣ ಕೂಡ ಹೆಚ್ಚಾಗಿದೆ. ಇದ್ದಂತ ಅಂತರ್ಜಲ ಕೂಡ ಮಲಿನ ಆಗ್ತಾ ಇದೆ. ನದಿಗೆ ಬೀಳ್ತಾರ, ನದಿ ಮಲಿನ ಆಗುತ್ತೆ. ಸಮುದ್ರಕ್ಕೆ ಬೀಳ್ತಾರ, ಸಮುದ್ರ ಮಲಿನ ಆಗುತ್ತೆ. ಮತ್ತೆ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ರಾಸಾಯನಿಕ ಗೊಬ್ಬರ ಇವುಗಳನ್ನ ಬಳಸೋದ್ರಿಂದ ಅಂತರ್ಜಲ ಮಲಿನ ಆಗುತ್ತೆ. ಇವೆಲ್ಲ ಕ್ರಮಗಳು ಯಾರು ತಗೊಳ್ಳೋದು, ಇದನ್ನ ಯಾರು ಮಾಡ್ಬೇಕು? ಇದು ನಾವೇ ಮಾಡ್ಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಿದೆ, ಅವರು ಸಮರ್ಪಕವಾಗಿ ಅದನ್ನು ನಿಭಾಯಿಸಿ ಕೈಗಾರಿಕೆ ಕೇಂದ್ರದಿಂದ ಬರುವಂತ ತ್ಯಾಜ್ಯವನ್ನು ಟ್ರೀಟ್ ಮಾಡಿ ಹೊರಗಡೆ ಬಿಡುವುದಕ್ಕಿಂತ ಮೊದಲು ಇದನ್ನು ಟ್ರೀಟ್ ಮಾಡುವಂತ ಒಂದು ನಿಯಮಗಳಿದೆ. ಅದನ್ನ ಸಮರ್ಪಕವಾಗಿ ನಿಯಮವನ್ನು ಪಾಲಿಸಿದ್ರೆ ನೀರನ್ನು ಮರುಬಳಕೆ ಸಹ ಮಾಡಬಹುದು, ಅಥವಾ ನಾವು ನೈಸರ್ಗಿಕವಾಗಿ ಬಿಟ್ಟರೆ ಅದು ಮಾಲಿನ್ಯ ಆಗುವುದಿಲ್ಲ, ಅಂತರ್ಜಲವನ್ನು ಮಾಲಿನ್ಯ ಆಗುವುದಿಲ್ಲ. ಅದೇ ರೀತಿಯಾಗಿ ನಾವು ಕೃಷಿಯಲ್ಲೂ ಸಹ ಈ ಸಮರ್ಪಕವಾಗಿ ಔಷಧಗಳನ್ನು ಉಪಯೋಗಿಸಿದ್ರೆ ನಾವು ಅವಶ್ಯಕಂತ ಹೆಚ್ಚು ಉಪಯೋಗಿಸಿದ ಔಷಧ ಕ್ರಮ ಏನಾಗುತ್ತೆ, ನೀರಿನಲ್ಲಿ ಸೇರಿ ಅದು ಹೊಳೆ ಅಥವಾ ಹೊಂಡ ಸೇರಿ ನಮ್ಮ ಮತ್ತೆ ಕುಡಿಯುವ ನೀರಿನಲ್ಲಿ ನಮ್ಮ ಶರೀರವನ್ನು ಸೇರುವ ಸಾಧ್ಯತೆ ಇದೆ. ಹಾಗಾಗಿ ನಾವು ಈ ಔಷಧಗಳನ್ನು ಸಮರ್ಪಕವಾಗಿ ಬಳಸಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಮಾತ್ರ ಉಪಯೋಗಿಸಬೇಕು. ನೀರಿನ ಒಂದು ಪೊಲ್ಯೂಷನ್ ಅದನ್ನ ಕಡಿಮೆ ಮಾಡಬಹುದು. ನೋಡಿದ ಹಾಗೆ ಅನೇಕ ಸಾಂಘಿಕ ಸಂಸ್ಥೆಗಳು, ವಾಲ್ಮೀಯಂತ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದ್ದವು. ರೈತರು ಕೂಡ ತಮ್ಮದೇ ಆದ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಇಲ್ಲಿ, ಅಲ್ಲ ಒಳ್ಳೆ ಜನ ಇದ್ದಾರೆ. ಎಷ್ಟೋ ರೈತರು ಸಮರ್ಪಕವಾಗಿ ಬಳಸುವಂತ ರೈತರು ಉದಾಹರಣೆ ಇದ್ದಾರೆ. ಹಾಗಾಗಿ ಮನೆ ಮಟ್ಟದಲ್ಲಿ ಕೂಡ ಆ ಪ್ರಜ್ಞೆ ಬರಬೇಕು, ಮಕ್ಕಳಲ್ಲಿ ಕೂಡ ಆ ಪ್ರಜ್ಞೆ ಬರಬೇಕು. ಈ ನೀರಿನ ಬಗ್ಗೆನೇ ಒಂದು ಎಲ್ಲಾ ಕಾಲೇಜು ಸ್ಕೂಲ್ ಅಲ್ಲಿ ಸಿಲೆಬಸ್ ಇಟ್ಟರೆ ಒಳ್ಳೇದು. ಇದೆ ಪ್ರೈಮರಿ ಸ್ಕೂಲ್ ಇದ್ರ ಲೆವೆಲ್ ಅಲ್ಲಿ ನೀರಿನ ಒಂದು ಅವರ ಸಿಲೆಬಸ್ ನಲ್ಲಿ ಒಂದು ಬುಕ್ ದಲ್ಲಿ ಇದೆ, ನೀರಿನ ಅವಶ್ಯಕತೆ, ನೀರಿನ ಮಹತ್ವ. ಆ ಉದ್ದೇಶದಿಂದನೇ ಜನವರಿ 22 ಒಂದು ವಿಶ್ವ ಜಲ ದಿನ ಅಂತೇಳಿ ಒಂದು ಜನರಲ್ಲಿ ಮನವರಿಕೆ ಮೂಡಿಸುವ ಉದ್ದೇಶದಿಂದನೇ ಈ ಒಂದು ದಿನವನ್ನು ಆಚರಿಸ್ತಾ ಇದ್ದಾರೆ. ಒಟ್ಟಾರೆ ಇಂಥ ಒಂದು ದಿನ ಆಚರಣೆ ಮಾಡೋದು ಬೇರೆ, ಅದ್ರ ಬಗ್ಗೆ ನಿರಂತರವಾಗಿ ನಮ್ಗೆ ಪ್ರಜ್ಞೆ ಇರುವುದು ಕೂಡ ಬೇರೆನೆ. ಅದು ಅವಶ್ಯಕ. ಯಾಕಂದ್ರೆ ನಾವು ಒಂದೇ ದಿನ ಮಾಡಿ ಅದನ್ನ ಮುಗಿಸಿದ್ರೆ ಅದು ಇಲ್ಲ, ನಾವು 360 ದಿವಸ ನಾವು ಇದರಲ್ಲಿ ನಮ್ಮ ಗಮನದಲ್ಲಿ ಇದ್ರೆ ಮಾತ್ರ ಇದು ಸಮರ್ಪಕವಾಗಿ ನಾವು ಮಾಡಿದಂಗೆ ಆಗುತ್ತೆ. ಇಲ್ಲ ನಾವು ಪ್ರತಿ ಒಂದೇ ದಿವಸದ ಇದು ಕಾರ್ಯಕ್ರಮ ಅಲ್ಲ, ಜಲ ದಿನ ಅಂದ್ರೆ ಇದು ಒಂದು 365 ದಿವಸ ವರ್ಷವಿಡೀ ನಾವು ಆಚರಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ನದಿಯ ಮೂಲಗಳನ್ನು ಕೂಡ ನಾವು ಕಾಪಾಡ್ಕೋಬೇಕಾಗಿದೆ, ಅಂತರ್ಜಲ ಕಾಪಾಡ್ಕೋಬೇಕಾಗಿದೆ, ಅದಕ್ಕೆ ಬೇಕಾದಷ್ಟು ಅರಣ್ಯ ಪ್ರದೇಶವನ್ನು ಕಾಪಾಡಬೇಕಾಗಿದೆ. ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಕನಸಿನಲ್ಲಿ ಹುಟ್ಟುವಂಥವು, ಮತ್ತೆ ಮಾಡಲೇಬೇಕಾದಂಥದ್ದು. ಇರಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ವನ್ಯಜೀವಿಗಳನ್ನು ಕಳ್ಕೊಳ್ತೀವಿ, ನಾವು ಪ್ರಾಣಿಗಳನ್ನು ಸಾಕಲಿಕ್ಕಾಗಲ್ಲ, ಆದಾಯದ ಮೂಲ ಹೋಗುತ್ತೆ, ಮತ್ತೆ ನಮ್ಮ ಆರೋಗ್ಯ ಕೂಡ ಕ್ಷೀಣ ಆಗುತ್ತೆ. ಪ್ರಪಂಚಾದ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿದಂತ ನಮ್ಮಂತ ದೇಶದಲ್ಲಿ ನಾವು ಹೆಚ್ಚು ಪ್ರಜ್ಞಾವಂತರಾದಷ್ಟು ಒಳ್ಳೇದೆ. ಅದು ಒಳ್ಳೇದ. ಅದರ ಜೊತೆಗೆ ನಾವು ಇನ್ನೊಂದು ಹೇಳ್ತಾ ಈ ನೀರಿನ ಅಭಿಯಾನದಲ್ಲಿ ನಾವು ಮರಗಳನ್ನು ಸಹ ನಾವು

ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ಇರುವಲ್ಲಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪಿ ನೊನ್ನೋಗೌಡ ಹಾಗೂ ಸಂಗಡಿಗರಿಂದ ಜನಪದ ಹಾಡುಗಳು. ನೆಂಟ್ರ ಬರ್ಬೇಕಿದ್ರ ಆಗತ್ತೆ, ಒಳ್ಳಿಗೆ ಬಾತ ಒಳ್ಳೆ ಮನ ಒಳೆ ನೆಂಟರೆ ಬಂದು ನೋಡವ್ವಾಲಿವ್ರ ಮನೆ ಕೆಲಸೋರಿಗೆ ಬತ್ತವಿದೆ ಮನಗಳೆ ನೆಂಟರೆ ಬಂದು ನೋಡವ್ವಾಲಿವ್ರ ಮನೆ ಕಿರಿಯೋ ನೋಡವ್ವಾಲಿವ್ರ ಮನೆ ಕಿರಿ ಮಾವ ಕೇಳೋ ಬಂದು ಹೋರೆ ಇನ್ನು ಕಡಾಮಿಲೋ ನೋಡವಾಯುರ ಮನಿ ಕಿರಿ ಮಾವಲೆ ಕೇಳೋ ಬಂದು ಹೋರೆ ಕಡಾಮಿಲೋ ಹೋರೆ ಇನ್ನು ಕಡಮಿಲ ಮಾವ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋ ಮನೆಯ ಕೇಳೋ ಚಂತೋಚೋ ನಮ್ಮ ಮನೆಯಲ್ಲೋ ಚೋ ನಮ್ಮ ಮನೆಯಲ್ಲಿ ಮಾವ ಕೇಳೋ ಆನಂದವ ನಮ್ಮ ಮನೋಯಲ್ಲೋ ಚೋ ನಮ್ಮ ಮನೆಯಲ್ಲಿ ಮಾವ ಕೇಳೋ ಆನಂದವ ನಮ್ಮ ಆನಂದವ ನಮ್ಮ ಮನೆಯಲ್ಲಿ ಮಾವ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿಯರವೋ ಆನಂದವ ನಮ್ಮ ಮನೆಯಲ್ಲಿ ಮಾವಲೆ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿವಾರೋ ಮಾ ಮನೆಯಲ್ಲಿ ಮಾವ ಕೇಳೋ ಆನಂದವ ನಮ್ಮ ಮನೋಯಲ್ಲೋ ನಮ್ಮ ಮನೆಯಲ್ಲಿ ಮಾವ ಕೇಳೋ ಆನಂದವ ನಮ್ಮ ಮನೆಯಲ್ಲೋ ಆನಂದವ ನಮ್ಮ ಮನೆಯಲ್ಲಿ ಮಾವ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿಯರವೋ ಆನಂದವ ನಮ್ಮ ಮನೆಯಲ್ಲಿ ಮಾವಲೆ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿವಾರೋ ಎಂಟೆ ದಿನಕ್ಕೆ ಚಣಿಯರ ಮಾವ ಕೇಳೋ ಮೂರೊಂದು ರೋಸಿಗೆ ಅರೋ ದಿನವೋ ದಿನಕ್ಕೆ ಕಣ್ವರ ಮಾವಲೆ ಕೇಳೋ ಮೂರೊಂದರ ದಿನಕ್ಕೆ ಸಿಗೇವನ ಮಾವ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋ ದೊರಕಿದೆ ಚಣಿವಾರೋ ಎಂಟೆ ತನಕ ಶನಿಯರ ಮಾವ ಕೇಳೋ ಮುರೊಂದು ರೋಸಿಗೆ ಅರೋ ದಿನವೋ ಶನಿಯರ ಮಾವ ಕೇಳೋ ಮುರೊಂದು ರೋಸಿಗೆ ಅರೋ ದಿನವೋ ಸಿಗೆ ಬನ್ನಿ ನಮ್ಮ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋಂದರ್ಸಿಗೆಲ್ಲರು ದಿನ ಮಾವಾಲ ಕೇಳೋ ಸಂತೋಷೋ ನಮ್ಮ ಮನೆಯಲ್ಲೋ ಸಂತೋಷವ ನಮ್ಮ ಮನೆಯಲ್ಲಿ ಮಾವ ಕೇಳೋ ಆನಂದವ ನಮ್ಮ ಸಿಗೋ ನಮ್ಮ ಮನೆಯಲ್ಲೇ ಮಾವಲ ಕೇಳೋ ಆನಂದವ ನಮ್ಮ ಮನೋ ಸಿಗೋ ಆನಂದವ ನಮ್ಮ ಮನಸ್ಸಿಗೆ ಮಾವ ಕೇಳೋ ಏಳೊಂದು ರೋಸಿಗೆ ಪುನೋ ದಿನವೋ ಸಂತೋಷವ ನಮ್ಮ ಮನೆಯಲ್ಲೇ ಮಾವ ಕೇಳೋ